ಆಯಿಲ್ ಫಾರ್ಮಿನ ರೈತರು ತಾಜಾ ಹಣ್ಣಿನ ಗೊಂಚಲು ಅಂದರೆ FFB ಉತ್ಪಾದನೆ ಮಾಡುತ್ತಾರೆ ಮತ್ತು ಇವುಗಳ ಪ್ರಸ್ತುತ ದರಗಳನ್ನು ಅಂತಾರಾಷ್ಟ್ರೀಯ ಮೊತ್ತದಲ್ಲಿನ ಏರಿಳಿತದ ಆಧಾರದ ಮೇಲೆ ನಿಗದಿಪಡಿಸಲಾಗುತ್ತದೆ. ಮೊದಲ ಬಾರಿಗೆ ಕೇಂದ್ರ ಸರ್ಕಾರ ತಾಜಾ ಹಣ್ಣುಗಳ ಗೊಂಚಲಿನ ದರಕ್ಕಾಗಿ ರೈತರಿಗೆ ಆಶ್ವಾಸನೆ ನೀಡುತ್ತಲಿದೆ. ಇದನ್ನು ಕಾರ್ಯಸಾಧ್ಯತೆಯ ಮೌಲ್ಯ ಎಂದರೆ VP ಎನ್ನಲಾಗುತ್ತಿದೆ. ಅಂದರೆ ರೈತರಿಗೆ ಯಾವುದೇ ಹಾನಿಯಾಗಲು ಬಿಡುವುದಿಲ್ಲ. ಕಾರ್ಯಸಾಧ್ಯತೆಯ ಮೌಲ್ಯ ಅಂದರೆ VP ನಿಗದಿಪಡಿಸುವಿಕೆ ನವೆಂಬರ್ 1 ಆರಂಭವಾಗುವುದು ಮತ್ತು ಮುಂದಿನ ವರ್ಷ ಅಕ್ಟೋಬರ್ 31 ಮುಂದುವರಿಯುವುದು. ಇದನ್ನು ಆಯಿಲ್ ಫಾರ್ಮ್ ವರ್ಷ ಎಂದು ಕರೆಯಲಾಗುತ್ತದೆ. ಈ ಯೋಜನೆಯ ಅಡಿಯಲ್ಲಿ ವರ್ಷ 2025-26 ಆಯಿಲ್ ಫಾರ್ಮಿನ ಸೀಮೆಯನ್ನು 6.5 ಹೆಕ್ಟರ್ ಸೃಷ್ಟಿಸುವ ಮತ್ತು ಕಚ್ಚಾ ಆಯಿಲ್ ಫಾರ್ಮಿನ ಉತ್ಪಾದನೆಯನ್ನು ವರ್ಷ 2025-26 11.20 ಟನ್ವರೆಗೆ ತಲುಪಿಸುವ ಗುರಿ ನಿರ್ಧರಿಸಲಾಗಿದೆ. ಸರ್ಕಾರದ ಈ ಮಹತ್ವಪೂರ್ಣ ನಿರ್ಧಾರದಿಂದ ದೇಶದ ಆಯಿಲ್ ಫಾರ್ಮಿನ ಕೃಷಿ ಮಾಡುವ ರೈತರಲ್ಲಿ ವಿಶ್ವಾಸ ಹುಟ್ಟುವುದು ಮತ್ತು ಅವರ ಕೃಷಿಯ ಸೀಮೆಯನ್ನು ಹೆಚ್ಚಿಸುವರು. ಈ ರೀತಿಯಲ್ಲಿ ಪಾಮ್ ಆಯಿಲಿನ ಉತ್ಪಾದನೆ ಹೆಚ್ಚುವುದು, ಇದರಿಂದಾಗಿ ರೈತರ ಆದಾಯ ಹೆಚ್ಚುವುದು ಮತ್ತು ಗ್ರಾಮೀಣ ಆರ್ಥಿಕ ವ್ಯವಸ್ಥೆ ಸಹ ಸದೃಢವಾಗುವುದು. ಈಗ ಕ್ಯಾರೆಟ್ ಮತ್ತು ಬೀಟ್ರೂಟ್ ಕೃಷಿಯ ಅನುಭವಗಳನ್ನು ಕುರಿತು ಮೊಳಕಾಲ್ಮೂರು ತಾಲೂಕು ಉಡೇವು ಗ್ರಾಮದ ಕೃಷಿಕ ಕೆ ರಮೇಶ್ ಅವರೊಂದಿಗೆ ಸಂದರ್ಶನ. ರೈತ ಬಾಂಧವರೇ, ಈ ದಿನ ನಮ್ಮ ಜೊತೆ ಮೊಳಕಾಲ್ಮೂರು ತಾಲೂಕು ಉಡೇವು ಗ್ರಾಮದ ಕೃಷಿಕರಾದ ಕೆ ರಮೇಶ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಕ್ಯಾರೆಟ್ ಹಾಗೂ ಬೀಟ್ರೂಟ್ ಬೆಳೆಯಲ್ಲಿನ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚಿಕೊಳ್ಳಿಕ್ಕೆ ಬಂದಿದ್ದಾರೆ. ರಮೇಶ್ ಅವರೇ, ಈ ಕಾರ್ಯಕ್ರಮ ಸ್ವಾಗತಕ್ಕೆ ನಮಸ್ಕಾರ. ನಮಸ್ಕಾರ. ರಮೇಶ್ ಅವರು, ಈ ಕೃಷಿ ಕಾಲ ಎಷ್ಟು ವರ್ಷದಿಂದ ಮಾಡ್ತಾಯಿದ್ರೆ? ಸುಮಾರು 10 ಮಾಡ್ತಾ ಇದ್ವಿ. ವಿದ್ಯಾಭ್ಯಾಸ ಏನು ಮಾಡಲಿಲ್ಲ? ವಿದ್ಯಾಭ್ಯಾಸ ಮಾಡಿದ್ವಿ, SLC ಆಗಿದೆ. ಮುಂದಕ್ಕೆ ಯಾಕೆ ಓದಲಿಲ್ಲ? ಮುಂದಕ್ಕೆ ಹಿಂಗೆ ನಮ್ಮ ಅಪ್ಪರು ಅದೇ ಥರ ಮಾಡ್ತಾ ಇದ್ರ, ನಾವು ಅದೇ ಥರ ಮಾಡ್ತಾ ಇದ್ವಿ. ಮನೆಯಲ್ಲಿ ತೊಂದರೆ ಇದ್ವ, ಓದೋಕ್ಕಾಗಲಿಲ್ಲ, ಆದ್ರಿಂದ ನಾವು ಅವರಂತೆ ಓದಿವಿ. ಹಾಗಿದ್ರೆ ಈ ಕೃಷಿ ಬದುಕು ಲಾಭದಾಯಕ ಅನ್ಸುತ್ತಾ? ಏನು ಲಾಭ ಸಹ, ಈಗ ಒಂದ್ಸರಿ ಮಳೆ ಬರುತ್ತೆ, ಒಂದು ವರ್ಷ ಬರಲ್ಲ, ಒಂದ್ಸರಿ ರೇಟ್ ಸಿಗುತ್ತೆ, ಒಂದ್ಸರಿ ರೇಟ್ ಸಿಗಲ್ಲ, ಹಿಂಗೆಲ್ಲ ತೊಂದರೆ ಆಗ್ತಾವೆ ಸಹ. ಅವೆಲ್ಲ ಎಷ್ಟು ಎಕರೆ ಜಮೀನು ಇದೆ ರಮೇಶ್ ಅವರು? ನಮ್ಮದು 6 ಇತ್ತು ಸರ್. ನೀರಾವರಿನ ಖುಷ್ಕಿ ಜಮೀನ? ನೀರಾವರಿ. ನೀರಾವರಿ. ಏನೇನು ಬೆಳೆಗಳು ಬೆಳೀತೀರ ನೀರಾವರಿಯಲ್ಲಿ? ಮೊದಲೆಲ್ಲ ತಂದೆ ತಾಯಿಗಳು ರಾಗಿ ಜೋಳ ಮೆಕ್ಕೆಜೋಳ ಬೆಳೀತಿದ್ರು, ಅದರಲ್ಲಿ ಏನೂ ಲಾಭ ಸಿಗಲಿಲ್ಲ ನಮಗೆ, ಅಲ್ಲಿಗೆ ಅಲ್ಲದಿಗೆ ಸರಿ ಆಗೋದು. ಈಗ ನಾವೆಲ್ಲ ತರಕಾರಿ ಹಿಡಿದಿವಿ, ಕ್ಯಾರೆಟು, ಬೀಟ್ರೂಟು, ಮೆಣಸಿನ ಗಿಡ, ಇಂಥವೆಲ್ಲ ಬರೀ ತರಕಾರಿನೇ. ಹಾಗಿದ್ರೆ ಈ ಭತ್ತ ರಾಗಿಯಲ್ಲಿ ಇಂಥದ್ರಲ್ಲಿ ಏನು ಲಾಭ ಸಿಗಲ್ಲ, ತರಕಾರಿಯಲ್ಲಿ ಲಾಭ ಸಿಗುತ್ತೆ ಅಂತೀರಾ? ಹ್ಞೂ ಸರ್. ಭತ್ತ ರಾಗಿ ಅದರಲ್ಲಿ ಏನು ಸಿಗಲ್ಲ ನಮಗೆ, ಇಲ್ಲೆಲ್ಲ ನೀರಿನ ಸಮಸ್ಯೆ. ಒಂದು ವರ್ಷ ಮಳೆ ಬಂದಿರುತ್ತೆ, ಆವಾಗ ನೀರು ಆಗ್ತಾವೆ. ಒಂದು ವರ್ಷ ಮಳೆ ಬರಲ್ಲ, ನೀರು ಜಲ್ದಿ ನಿಂತು ಬಿಡ್ತಾವೆ, ನೀರು ಜಲ್ದಿ ನಿಂತು ಬಿಡ್ತಾವೆ. ಹಾಗಾಗಿ ನಾವು 3-4 ಬರೋಂಥ ಬೆಳೆನ ನೋಡ್ಕೊಂತೀವಿ ಅಷ್ಟೇ. ಏನೇನು ತರಕಾರಿ ಬೆಳೆಗಳು ಬೆಳೀತೀರಾ? ಬೀಟ್ರೂಟು, ಕ್ಯಾರೆಟು, ಬದನೆ ಗಿಡ, ಮೆಣಸಿನ ಗಿಡ, ಸೊಪ್ಪು, ಎಲ್ಲ ಒಟ್ಟು ಆಲ್ ರೌಂಡ್ ತರಕಾರಿ. ಈಗ ಸಾಕಷ್ಟು ಜನ ರೈತರು ನೋಡ್ತೀವಿ, ಬರೇ ಟೊಮೊಟೊ ಹಾಕ್ಬಿಡ್ತಾರೆ, ಇಲ್ಲ ಬರೇ ಈರುಳ್ಳಿ ಹಾಕ್ಬಿಡ್ತಾರೆ, ಇಲ್ಲ ಬರೇ ಮೆಣಸಿನ್ಕಾಯಿ ಹಾಕ್ತಾರೆ. ನೀವು ಈ ಥರ ಮಿಶ್ರ ತರಕಾರಿ ಬೆಳೆಗಳು ಬೆಳೀತಾರೆ, ಯಾಕೆ ಈ ಥರ ಮಿಶ್ರ ತರಕಾರಿ ಬೆಳೆಗಳು ಬೆಳಿಬೇಕಂತ ಆಸಕ್ತಿ ಬಂತು? ಒಂದು ಹೋದ್ರೆ ಒಂದು ಲಾಭ ಸಿಗುತ್ತೆ ಸರ್. ಒಂದನ್ನೇ ನಂಬಿಕೊಂಡಿದ್ರೆ ಒಂದೇ ಸರಿ ಹೋಗ್ಬಿಡ್ತೀವಿ, ಹಂಗಾಗಿ ಮಿಶ್ರ ಬೆಳೆ ಬೆಳೆಯೋಕ್ಕೆ ನಾವು ಟ್ರೈ ಮಾಡ್ತಾ ಇದ್ದೀವಿ. ಈ ಕ್ಯಾರೆಟು ಬೀಟ್ರೂಟ್ ಎಲ್ಲ ಎಷ್ಟು ವರ್ಷದಿಂದ ಬೆಳೀತಾ ಇದ್ರೆ? ಒಂದು 6-8 ಕ್ಯಾರೆಟು ಬೀಟ್ರೂಟು ಬೆಳೀತಾ ಇದ್ದೀವಿ ಸರ್. ಈ ತರಕಾರಿ ಬೆಳೆಗಳಲ್ಲಿ ಹೆಚ್ಚು ಲಾಭ ತಂದು ಕೊಡೋಂಥ ತರಕಾರಿ ಅಂದರೆ ಯಾವುದು? ತರಕಾರಿ ಈಗ ಅಂದರೆ ಕ್ಯಾರೆಟು ಯಾವತ್ತೂ ಲಾಸ್ ಆಗಲ್ಲ, ಆದರೆ ಸಾಮಾನ್ಯಕ್ಕೆ ಪ್ರತಿಯೊಬ್ಬರು ಜನ ತಿಂತಾರೆ. ಬೀಟ್ರೂಟು ಸೋಬಿರ್ ಸೊಪ್ಪ, ಹಂಗಾಗಿ ಈ ಟೊಮೊಟೊ ಅಂದರೆ ರೋಗ ಜಾಸ್ತಿ, ಮಳೆ ಬಂದು ಕೊಳ್ತೋಗ್ತವೆ ಗಿಡ ಹಣ್ಣು. ಈರುಳ್ಳಿ ಅದು ಬೆಳೆದ್ರೆ ಅದು ಕೊಳ್ತೋಗ್ತವೆ, ಹಂಗಾಗಿ ಸ್ವಲ್ಪ ನಾವು ಇವನ್ನೇ ನೋಡ್ಕೊಂತ ಇದ್ದೀವಿ. ಈಗ ಕ್ಯಾರೆಟು ಬೀಟ್ರೂಟ್ ಬೆಳೆ ಬೆಳೆಯೋದಕ್ಕಿಂತ ಮುಂಚೆ ಭೂಮಿನೆಲ್ಲ ಯಾವ ರೀತಿ ತಯಾರಿ ಮಾಡ್ಕೊಳ್ತೀರಾ? ಒಂದು ಸಾಲು ಮಡಿಕೆ ಹೊಡಿಸ್ತೀವಿ, ಆಮೇಲೆ ದನ ಗೊಬ್ಬರ ಹೊಡಿಸ್ತೀವಿ, ಇಲ್ಲಾಂದರೆ ಕೋಳಿ ಗೊಬ್ಬರನ ಹೊಡಿಸ್ತೀವಿ. ಆಮೇಲೆ ಇನ್ನೊಂದು ಸಲ ಗೊಬ್ಬರ ಮಡಿಕೆ ಹೊಡೆದು ಕುಂಟೆ ಹೊಡೆದು ಬೀಜ ಸಲ್ಲಿ ನೀರು ಬಿಡ್ತೀವಿ. ಸಿಂಕ್ಲರ್ ಮೊದಲು ನೀರು ಕಟ್ತಿದ್ವಿ, ನೀರು ಕಟ್ಟೋಕ್ಕಾಗಲ್ಲ ಈ ನೀರುಗಳಿಗೆ, ಹಂಗಾಗಿ ಸಿಂಕ್ಲರ್ ತಂದು ಸಿಂಕ್ಲರ್ ಹಾಕಿದ್ವಿ. ಈಗ ಸಾಕಷ್ಟು ಜನ ರೈತರು ಈ ಕೊಟ್ಟಿಗೆ ಗೊಬ್ಬರ ಜೊತೆಗೆ ಈ ಕೋಳಿ ಗೊಬ್ಬರ ಕೊಡ್ತೀವಿ ಅಂತಾರೆ. ಈ ಕೋಳಿ ಗೊಬ್ಬರ ಕೊಡೋದ್ರಿಂದ ಏನು ಅನುಕೂಲ ಅಂತೀರಾ? ದನ ಗೊಬ್ಬರ ಅಂದರೆ ಎಲ್ಲ ಒಂದೇ ಇರಲ್ಲ, ಅದು ಒಂದೊಂದು ಸರಿ ಎಲ್ಲ ಭಾರಿ ಗಲೀಜಿರುತ್ತೆ ಗೊಬ್ಬರದ. ಕೋಳಿ ಗೊಬ್ಬರ ತಂದರೆ ಪರವಾಗಿಲ್ಲ, ನಮಗೆ ಚೆನ್ನಾಗಿ ಪಿಕಪ್ ಕೆಲಸ ಮಾಡುತ್ತೆ, ಒಂದೇ ಸರಿ ಕೆಲಸ ಮಾಡುತ್ತೆ, ಚೆನ್ನಾಗಿ ಇಳುವರಿ ಬರುತ್ತೆ ಅಂತೀರಾ? ಚೆನ್ನಾಗಿ ಇಳುವರಿ ಬರುತ್ತೆ. ಇದು ಕ್ಯಾರೆಟು, ಬೀಟ್ರೂಟು, ಬೀಜ ನೀವೇ ತಂದು ಎಲ್ಲ ಸಸಿ ಮಾಡ್ಕೊಂಡು ಇದು ಮಾಡ್ತೀರಾ, ಯಾವ ರೀತಿ ಮಾಡ್ತೀರಾ? ಇಲ್ಲ ಸರ್, ನಾವು ಮಾಡೋಕ್ಕಾಗಲ್ಲ, ಈ ಬೀಜನ ಇವು ಗೊಬ್ಬರದ ಅಂಗಡಿಯಿಂದ ತರಿಸ್ತೀವಿ. 200 ಒಂದು ಪ್ಯಾಕೆಟು, 200-300 ಇರ್ತವೆ, ರೇಟಿಗೆ ತಕ್ಕಂತೆ ಇರುತ್ತೆ, ಅದು ನಮಗೆ ಯಾವ್ದು ಬೇಕೋ ಅದನ್ನು ತಗೊಂಡು ಬರ್ತೀವಿ ನಾವು, ಅವನ್ನ ತಂದು ಮಾಡ್ತೀವಿ ನಾವು. ಈ ಕ್ಯಾರೆಟು ಬೀಟ್ರೂಟ್ ಎಲ್ಲ ಎಷ್ಟೆಷ್ಟು ಎಕರೆಯಲ್ಲಿ ಬೆಳೀತೀರಾ? ಸೊ 1 ಒಂದ್ಸರಿ ಹಾಕ್ತೀವಿ, ಒಂದೊಂದು ತಿಂಗ್ಳು ಬಿಟ್ಟು 1 ಹಾಕ್ತೀವಿ. ಸ್ಟೆಪ್ ಸ್ಟೆಪ್ಪು, ಇದು ಸಿಗಲಿಲ್ಲ ಅಂದ್ರೆ ಮುಂದೆ ಅದಾದರೂ ಸಿಗಲಿ, ಈ ಥರ ಮಾಡ್ತೀವಿ. ಒಂದನೇ ಒಂದೇ ಸರಿ ಹಾಕಲ್ಲ, ಹೊಲಲ್ಲ ಒಂದೇ ಸರಿ ಹಾಕಲ್ಲ, 1 ಒಂದೊಂದು ತಿಂಗ್ಳು ಬಿಟ್ಟು ಒಂದೊಂದು ಗ್ಯಾಪ್ ಆ ಥರ ಮಾಡ್ಕೊಂತೀವಿ. ಈ ಕ್ಯಾರೆಟ್ 1 ಎಷ್ಟು ಬೇಕಾಗುತ್ತೆ ಬೀಜ? ಒಂದು ಪ್ಯಾಕೆಟ್ ಬಂದು 300 ಗ್ರಾಂ ಬರುತ್ತೆ, ನಾವು ಹಾಕೋ ಬೀಜ. ಇನ್ನು ಕೆಲವು ಬೀಜ ಇನ್ನೂ 100 ಗ್ರಾಂ ಬರುತ್ತೆ, ನಾವು ಹಾಕೋ 300 ಗ್ರಾಂ ಹಾಕ್ತೀವಿ. 2.5 ಕೆಜಿ ಬೇಕು ಒಂದು ಎಕರೆಗೆ. ಹೌದು, ಕ್ಯಾರೆಟ್ ಬೀಜ. ಬೀಜ ಏನು ರೇಟ್ ಬರುತ್ತೆ ಒಂದು ಕೆಜಿ ಬೀಜ, ಕ್ಯಾರೆಟ್ ಬೀಜ? ಇದು ಸಹ 300 ಗ್ರಾಂ ಒಂದು ಪ್ಯಾಕೆಟು 600, 600 650 ಆ ಥರ. ಅಂದರೆ 8-6 ಬೇಕು ಒಂದು ಎಕರೆಗೆ, 8 ಪ್ಯಾಕೆಟ್ 6, ಒಟ್ಟು 2.5 ಕೆಜಿ ಲೆಕ್ಕ ಒಂದು ಎಕರೆಗೆ. ಇದನ್ನೆಲ್ಲ ಯಾವ ರೀತಿ ಏನು ಬೀಜ ಚೆಲ್ತೀರಾ, ಯಾವ ರೀತಿ ಮಾಡ್ತೀರಾ? ಈ ಸಹ ಅದು ಇದನ್ನು ಉಸಿನ ಕಲಿಸ್ಕೊಂಡು ಚೆಲ್ತೀವಿ ಸರ್ ನಾವು. ಚೆಲ್ತೀರಾ? ಹೌದು, ನಾವು ಸೆಲ್ಲಕ್ಕಾಗಲ್ಲ, ಈಗ ಅನುಭವ ಇರೋಂಥ ವ್ಯಕ್ತಿನ ಕರ್ಕೊಂಬಂದು ಸೆಲ್ಸ್ತೀವಿ. ಅಂದರೆ ನಮ್ಮ ಈರುಳ್ಳಿ ಬೀಜ ಚೆಲ್ತೀವಲ್ಲ, ಆ ಟೈಪ್ ಚೆಲ್ತೀರಾ? ಓಕೆ ಸರ್. ಈಗ ಚೆಲ್ಲಿದ ಮೇಲೆ ನಿಮಗೆ ಎಷ್ಟು ದಿವಸಕ್ಕೆ ಬೆಳೆ ಬರುತ್ತೆ ಇದು? ಸರ್, ನಾವು ಚೆಲ್ಲಿ 9 ದಿನಕ್ಕೆ ಇದು ಹುಟ್ಟುತ್ತೆ, 9 ದಿನ ಇಲ್ಲ 10 ದಿನಕ್ಕೆ ಹುಟ್ಟುತ್ತೆ. ಆಮೇಲೆ 18 ದಿನಕ್ಕೆ ಕಳೆನಾಶಕ ಹೊಡಿತೀವಿ, 18 ಇಲ್ಲ 20. ನಾವೇ ಕಳೆ ತೆಗ್ಸೋಕ್ಕಾಗಲ್ಲ, ಅದು ಸಿಕ್ಕಾಪಟ್ಟೆ ಕಳೆ ಇರುತ್ತೆ. ಕೂಲಿಯರ್ನ ರೇಟು ಎಲ್ಲ 200-300 ರೂಪಾಯಿ ಕೇಳ್ತಾರೆ. ಕಳೆನಾಶಕ ಹೊಡೆದ್ಬಿಟ್ಟು ಒಂದು 8 ದಿನ ಬಿಟ್ಟು ತೆಗಿಸ್ತೀವಿ. ಈಗ ಕೂಲಿಯರ್ನ ಲೇಬರ್ ಕರ್ಕೊಂಬಂದು ಕಳೆ ತೆಗಿಸ್ತೀವಿ. ಆಮೇಲೆ ಗೊಬ್ಬರ ಹಾಕ್ತೀವಿ, ಗೊಬ್ಬರ ಹಾಕಿದ ಮೇಲೆ ನೀರು ಬಿಡ್ತೀವಿ. ಎಲ್ಲ ನೀರೆಲ್ಲ ಸ್ಪ್ರಿಂಕ್ಲರ್ ಮಾಡ್ಕೊಂಡಿದ್ರೆ ಆಗಿದ್ರೆ? ಹ್ಞೂ, ಎಲ್ಲ ಸ್ಪ್ರಿಂಕ್ಲರ್ ಸರ್. ಈ ಕಟ್ಟ ನೀರಿಗೆ ಈ ಕ್ಯಾರೆಟ್ ಸರಿ ಬರಲ್ಲ, ಸ್ಪ್ರಿಂಕ್ಲರಿಂದ ಚೆನ್ನಾಗಿ ಬರುತ್ತೆ. ಸ್ಪ್ರಿಂಕ್ಲರ್ ಅಂದರೆ ಏನೆಲ್ಲ ಈಗ ತೋಟಗಾರಿಕೆ ಇಲಾಖೆಯಿಂದೆಲ್ಲ ಸಹಾಯಧನ ಸಿಗುತ್ತಲ್ಲ, ಅದನ್ನ ಪಡ್ಕೊಂಡಿದ್ರೆ ಹೆಂಗೆ ಮಾಡಿ? ನಮ್ಮ ಕರ್ನಾಟಕದಾಗ ಏನು ಸಿಗೋದಿಲ್ಲ ನೋಡಿ ಸರ್. ಅವ್ರ ತಕ್ಕ ಹೋದರೆ 1 ವರ್ಷ ಹಂಗಟ್ಲೆ ಆಗುತ್ತೆ ಓಡಾಡಿ ಇಸ್ಕೊಂಬರ್ಬೇಕಂದ್ರೆ. ನಾವೆಲ್ಲ ಸ್ವಂತ ದುಡ್ಡಿಂದ ನಾವೇ ಮಾಡ್ಕೊಂಡಿದ್ವಿ. ಎಷ್ಟು ಖರ್ಚು ಬರುತ್ತೆ ಒಂದು ಎಕರೆ ಸ್ಪ್ರಿಂಕ್ಲರ್ ಮಾಡಿಸ್ಲಿಕ್ಕೆ? ಒಂದು 40,000 ಬರುತ್ತೆ ಸರ್, ಪಕ್ಕ. ಎಷ್ಟು ಬೋರ್ ಇದ್ದಾವೆ, ಎಷ್ಟು ನೀರು ಬರ್ತಾ ಇದೆ ನಿಮಗೆ? ನಮ್ಮ 3 ಬೋರ್ ಇದ್ದಾವೆ ಸರ್, ಎಲ್ಲ 2.5 ಇಂಚ್ ಬರ್ತಾ ಇದಾವೆ. ಅಂದರೆ ನಿಮ್ಮ ಜಮೀನಿಗೆ ಸಾಕಾಗುತ್ತಾ ನೀರು? ಹ್ಞೂ, ನಮ್ಮ ಜಮೀನಿಗೆ ಮಸ್ತ ನೀರು ಹಾಕ್ತೀವಿ ಸರ್. ಈಗ ಸ್ಪ್ರಿಂಕ್ಲರ್ ಮಾಡಿಸಿರೋದಂತ ಎಷ್ಟು ದಿವಸಕ್ಕೊಮ್ಮೆ ನೀರು ಕೊಡ್ತೀರಾ? ಸೊ ಒಂದಿನ ಬಿಟ್ಟು ಒಂದಿನ ನಾವು ಬಿಡ್ತೀವಿ. ಈಗ ವಾತಾವರಣ ನೋಡ್ಕೊಂಡು ಬಿಡ್ತೀವಿ. ಒಂದಿನ ಬಿಸಿಲು ಇರುತ್ತೆ, ಈಗ ಮಳೆಗಾಲಲ್ಲ, ಜಾಸ್ತಿ ತಗೊಳ್ಳಲ್ಲ, ಮಳೆ ಬಂದು 8 ದಿನ ಆಗುತ್ತೆ. ಒಟ್ಟು ಬಿಸಿಲಿದ್ರೆ ಇವತ್ತು ಬಿಟ್ಟು ನಾಳೆ ಬಿಡ್ತೀವಿ, ಒಂದಿನ ಬಿಟ್ಟು ಒಂದಿನ. ಈಗ ಕ್ಯಾರೆಟು ಬೀಟ್ರೂಟು ಚೆನ್ನಾಗಿ ಇಳುವರಿ ಬರಬೇಕಂದ್ರೆ ಮೇಲ್ ಗೊಬ್ಬರ ಕೊಡಬೇಕಾಗತ್ತೆ. ಮೇಲ್ ಗೊಬ್ಬರ ಏನೇನು ಗೊಬ್ಬರ ಕೊಡ್ತೀರಾ? ಸ್ಟಾರ್ಟಿಂಗು ಕಳೆನಾಶ ಕೊಡ್ದು ಕಳೆ ತೆಗಿಸಿ ಆದಮೇಲೆ 2 ದಿನ ಗ್ಯಾಪ್ ಕೊಡ್ತೀವಿ, ಇನ್ನೆಲ್ಲ ಹಾರಲ್ಲ ಅಂತ. ಗ್ಯಾಪ್ ಕೊಟ್ಟಮೇಲೆ ಅಮೋನಿಯಮ್ ಹಾಕ್ತೀವಿ. ಅಮೋನಿಯಮ್ಕ್ಕೆ ಒಂದು ಯಾವ್ದನ್ನ ಹುಳ ಕಂಡ್ರೆ ಅದಕ್ಕೇನನ್ನು ಗುಳಿಗೆ ತಗೊಂಡು ಗುಳಿಗೆ ಗೊಬ್ಬರದಲ್ಲೇ ಕಲಿಸ್ಕೊಂಡು ಅಮೋನಿಯಮ್ ಸಲ್ಫೇಟ್ನಕ್ಕೆ ಗೊಬ್ಬರ ಹಾಕ್ತಿ. ಆಮೇಲೆ ನೀರು ಬಿಡ್ತೀವಿ. ಬರೀ ಅದೊಂದೇನಾ ಈ DAP 10-26 ಪೊಟ್ಯಾಶ್? ಫಸ್ಟ್ನೇಗಳಿಗೆ ಅದನ್ನ ಹಾಕ್ತೀವಿ ಅಮೋನಿಯಮ್. ಸ್ಟಾರ್ಟಿಂಗ್ ಇನ್ನೊಂದು 15 ದಿನ ಬಿಟ್ಟು ಇನ್ನೊಂದ್ಸರಿ ಕಳೆ ತೆಗಿಸ್ತೀವಿ ಎಲ್ಲ ನಿದ್ದದ ಕಳೆ. ಆಮೇಲೆ ದೊಡ್ಡ ಗಟ್ಟಿ ಗೊಬ್ಬರ ಹಾಕ್ತೀವಿ ಸರ್, DAP ಇಲ್ಲಾಂದ್ರೆ ಪರಂಪಸೋ ಬೇರೆ ಯಾವ್ದಾದ್ರೂ ಹಾಕ್ತೀವಿ. ಈಗ ಸ್ಪ್ರಿಂಕ್ಲರ್ ಮುಖಾಂತರ ಡ್ರಿಪ್ ಮುಖಾಂತರ ಕೊಡೋಂಥ ಗೊಬ್ಬರಗಳೆಲ್ಲ ಬಂದಿದೆ, ಒಂದು ಆ ಥರದವೇನು ಉಪಯೋಗಿಸಲ್ಲ ಸರ್? ಇದಕ್ಕೆ ಏನು ಬೇಕಾಗಲ್ಲ, ಇದಕ್ಕೆ ಬೇಕಾಗಲ್ಲ, ಇದು ಅಷ್ಟೊಂದು ತಗೊಳ್ಳಲ್ಲ. ಇದು ಗೊಬ್ಬರ ನೀರು ಒಂದು ಬಿಟ್ಟರೆ ನಡೀತದೆ ಸರ್. ಈಗ ಯಾವುದೇ ಬೆಳೆ ಬೆಳೀಲಿ ಈಗೆಲ್ಲ ಸಾಕಷ್ಟು ಕೀಟ ರೋಗಗಳು ಕಾಣಿಸ್ಕೊಳ್ತವೆ. ಈ ಕ್ಯಾರೆಟು ಬೀಟ್ರೂಟ್ಗೆ ಏನೇನು ರೋಗ ಮತ್ತು ಕೀಟಗಳು ಬರ್ತವೆ ಸರ್? ಇದರಲ್ಲಿ ಬೇರುಳು ಅಂತ ಭಾಳ ಬರುತ್ತೆ. ಈಗ ಒಂದಷ್ಟಲಿದ್ದ ಮೊದಲು ಬೇರುಳನೇ ಇರ್ತಿದ್ದಿಲ್ಲ, ಈಗ ಭೂಮಿಯಲ್ಲಿ ಹೋದಷ್ಟಲಿದ್ದ ಒಂದಷ್ಟಲಿದ್ದ ಬೇರುಳದ ಭಾಳ ಆಗೈತೆ ಸರ್. ಆ ಬೇರುಳಕ್ಕೆ ಸ್ಟಾರ್ಟಿಂಗೇ ಮಡಿಕೆ ಹೊಡಿಸಿದ್ಬೇಕಾದ್ರೆ ಅವಾಗಾದರೂ ಹಾಕ್ಬೋದು, ಇಲ್ಲ ಕಳೆ ತೆಗೆದಾಗಾದರೂ ಹಾಕ್ಬೋದು, ಇಲ್ಲಾಂದ್ರೆ ಬರೋಕ್ಕಾಗಲ್ಲ, ಬೆಳೆಯೋಕ್ಕಾಗಲ್ಲ. ಕ್ಯಾರೆಟ್ ಕೂಡ ಭಾರಿ ಕಷ್ಟ ಆಯ್ತದೆ ಸರ್. ಕ್ಯಾರೆಟ್ ಕಟಾವಿಗೆ ಬರ್ಬೇಕಂದ್ರೆ ಎಷ್ಟು ತಿಂಗಳು ನೀವು ಎಲ್ಲ ಆರೈಕೆ ಮಾಡ್ಬೇಕಾಗುತ್ತೆ? ನೆಲ ಚೆನ್ನಾಗಿ ಸತು ಇತ್ತಪ್ಪ ಅಂದರೆ, ಚೆನ್ನಾಗಿ ನಾವು ತಾಕತ್ತು ಮಾಡಿದರೆ 70-80 ದಿನ ಬೇಕು, ಇಲ್ಲ ಅಂದರೆ 3 ತಿಂಗಳು ಪಕ್ಕ ಬೇಕು. ಮಾರ್ಕೆಟಿಗೆ ತಗೊಂಡೋಗ್ಬೇಕಾರೆ ಅದನ್ನ ಯಾವ ಸಮಯದಲ್ಲಿ ಕೀಳ್ತೀರಾ, ಅದನ್ನೆಲ್ಲ ಯಾವ ರೀತಿ ಕಟಾವು ಮಾಡಿ ಅದನ್ನ ಮಾರ್ಕೆಟಿಗೆ ತಗೊಂಡೋಗ್ತೀರಾ? ಸರ್, ನಾವು ಮಾರ್ಕೆಟ್ ತಗೊಂಡೋಗ್ಬೇಕಂದ್ರೆ 8-10 ಜನ ಬರ್ತಾರೆ ಕೂಲರು. ಒಂದು ಲೇಬರ್ ಬಂದು 1-2 ಚೀಲ ಕೀಳೋದ್ರೆ ಓವರ್ ಆಯಿತು. 2 ಚೀಲ ಅವ್ರೊಂದು 10 ಜನ, ನಾವೊಂದು ಮನೆಗೆ ಒಂದು 1-2 ನಮ್ಮವರು, ಒಟ್ಟು ಒಂದು 15 ಜನ ಬೇಕು ಸರ್. ಇದನ್ನ ಕ್ಯಾರೆಟ್ ಕೀಳ್ಬೇಕು, 20 ಚೀಲ ಕ್ಯಾರೆಟ್ ಕೀಳ್ಬೇಕಂದ್ರೆ ಒಂದು 15 ಜನ ಬೇಕು. ಇದು ನಾವು ರೇಟ್ ನೋಡ್ಕೊಂಡು, ಇಲ್ಲ ದುರ್ಗಮ್ಮ ರೇಟ್ ಇತ್ತಂದ್ರೆ ದುರ್ಗಕ್ಕೆ ಬಿಡ್ತೀವಿ, ಇಲ್ಲ ಅಂದರೆ ಬಳ್ಳಾರಿಗೆ ಬಿಡ್ತೀವಿ, ಎಲ್ಲಿಗೂ ರೇಟ್ ಇಲ್ಲ ಅಂದರೆ ಸಂತೆಗಳಿಗೆ ಬಿಡ್ತೀವಿ ಸರ್. ಕಿತ್ತು ಅದನ್ನೆಲ್ಲ ಚೆನ್ನಾಗಿ ತೊಳೆದು ಎಲ್ಲ ಗ್ರೇಡ್ ಮಾಡ್ತೀರಾ, ಹೆಂಗೆ ಮಾಡ್ತೀರಾ? ಈ ಸರ್, ಇನ್ನೆಲ್ಲ ಕಿತ್ತಮೇಲೆ ಗೋಣ್ ಚಿಲ್ಕ ಹಾಕ್ತೀವಿ. ಗೋಣ್ ಚಿಲ್ಕ ಹಾಕಿ ಒಂದು ಸಿಮೆಂಟ್ ತಟ್ಟೆಗೆ ತುಳಿತೀವಿ, ಗೋಣ್ ಚೀಲ್ದಾಗ ಹಾಕ್ಕೊಂಡು ತುಳಿದು ಬಿಟ್ಟು ತಿರ್ಗಾ ಆ ನೀರು ಕಡಿಗೆ ಬಿಟ್ಟು ಇನ್ನೊಂದು ನೀರಿನಾಗ ಒಳ್ಳೆ ನೀರಿನಾಗ ತುಳಿದು ಚೀಲಕ್ಕೆ ಹಾಕಿ ಸಣ್ಣದು ದೊಡ್ಡದು ಎಲ್ಲ ಐಟಮ್ ಮಾಡ್ಕೊಂಡು ಮಾರ್ಕೆಟ್ಗೆ ತಗೊಂಡೋಗ್ತೀವಿ ಸರ್. ಎಲ್ಲಿ ಮಾರಾಟ ಮಾಡ್ತೀರಾ? ದುರ್ಗಾ, ತುಪ್ಪರೆ, ಬಳ್ಳಾರಿ ಸರ್. ಇಲ್ಲಿ ಸುತ್ತ ಮೊಳಕಾಲ್ಮೂರು ಚಳ್ಳಕೆರೆ ಇಂಥ ಸಂತೆಲೇನು ಕುಂತು ಮಾರಾಟ ಮಾಡಲ್ಲ? ಇಲ್ಲಿ ಮಾರ್ಕೆಟ್ ಇಲ್ಲ ಸರ್, ಇಲ್ಲಿ ಲೋಕಲ್ ಸಂತೆ ಮಾರ್ಕೆಟು. ಜನ ತಗೊಳ್ಳೋಲ್ಲ, ನಾವು ಕಿತ್ಕೊಂಡು ಹೋಗೋದು 20-30 ಚೀಲ, ಇಲ್ಲಿ ತಗೊಂಡೋಗೋದು 5-6 ಚೀಲ. ಅಷ್ಟೊಂದು ತಗೊಂಡೋಗಿ ಹಿಂದಕ್ಕೆ ಹಾಕೊಂಬರ್ಬೇಕಾಗುತ್ತೆ. ಹಂಗಾಗಿ ನಾವು ದುರ್ಗಾ ಇಲ್ಲ ಬಳ್ಳಾರಿ ದೊಡ್ಡ ಮಾರ್ಕೆಟ್ಗೆ ಹಾಕ್ತೀವಿ ಸರ್. ಈಗ ದುರ್ಗಾ ಬಳ್ಳಾರಿಗೆ ಹಾಕೊಂಡು ಹೋಗೋದು ಖರ್ಚು ಬರುತ್ತಾ ನಿಮಗೆ? ಸರ್, ನಾವು ಆಟೋದಾಗ ಹಾಕೊಂಡು ಹೋಗ್ತೀವಿ, ಒಂದು ಆಟಕ್ಕೆ 1500. ತಿರ್ಗಿ ಅಲ್ಲಿ ದಳ್ಳಹಳ್ಳಿ ಕಮಿಷನ್ನು ಅದೆಲ್ಲ ಹೋಗಿ ಒಂದು 4-5 ಸಾವಿರ ಹೋಗುತ್ತೆ ಸರ್, ಕೂಲರ್ ಅದು ಇದು ಎಲ್ಲ. ಹಾಂ, ಅಷ್ಟೇ, ನಮಗೆ ಸಿಗೋದು ಕಮ್ಮಿ. ಈಗ ಮಾರ್ಕೆಟಲ್ಲಿ ಈಗೆಲ್ಲ ಏನು ರೇಟ್ ಇದೆ ಕ್ಯಾರೆಟ್? ಸೊ ಮಾರ್ಕೆಟಲ್ಲಿ ಈಗ 20-25 ರೂಪಾಯಿ ಐತೆ ಅಷ್ಟೇ ಸರ್ ಇರೋದು. ನಮಗೆ 20 ಮೇಲೆ ಸಿಕ್ಕಿರೋ ಸ್ವಲ್ಪ ಪರವಾಗಿಲ್ಲ, ಜಾಸ್ತಿ ಸಿಕ್ಕಿದ್ರೆ ಇನ್ನೂ ಮೇಲು, ಅದ್ರೊಳಗೆ ಬಂದರೆ ನಾವು ಇನ್ನೂ ಸ್ವಲ್ಪ ಲಾಸ್ ಆಗ್ತೀವಿ ಸರ್. ಯಾವ ವರ್ಷನಾದರೂ ರೇಟ್ ಕಡಿಮೆಗೆ ಲಾಸ್ ಆಗಿರೋದು ಉಂಟಾ? ಯಾವ ವರ್ಷ ಲಾಸ್ ಆಗಿಲ್ಲ, ಈ ಬೇರುಳ ಅವು ಇವು ಬಿದ್ದಾಗ ಸ್ವಲ್ಪ ಸಮಸ್ಯೆ ಆಗುತ್ತೆ ಸರ್. ಇಳುವರಿ ಬರದಲ್ಲ ಲಾಸ್ ಆಗುತ್ತೆ? ಹಾಂ, ಇಳುವರಿ ಬರಲಿಲ್ಲ ಅಂದರೆ ಲಾಸ್ ಆಗುತ್ತೆ. ಈಗ ಮಾರ್ಕೆಟಲ್ಲಿ ಕೆಲವು ಸಾರಿ 40 ರೂಪಾಯಿ ಕೆ ಜಿ, 50 ರೂಪಾಯಿ ಕೆ ಜಿ ಎಲ್ಲ ಆಗುತ್ತೆ. ಹಂಗಾಗ್ಬಿಟ್ಟು ರೈತರಿಗೆ ಆ ರೇಟ್ ಸಿಗೋದಿಲ್ಲ, ರೈತರಿಗೆ ಏನಿದ್ರೂ 20-30 ರೂಪಾಯಿ ಮಾತ್ರ ಸಿಗೋ ಸಾಧ್ಯತೆ ಇರುತ್ತೇನ? ಅಲ್ಲ, ಯಾರು ತಗೊಂಡು ಹೋಗಲಿಲ್ಲ ಅಂದರೆ ಒಂದಿನ ಎರಡು ದಿನ 50-60 ರೂಪಾಯಿ ಆಗುತ್ತೆ ಸರ್. ಈ ಅಡ್ವರ್ಟೈಸ್ಮೆಂಟ್ನವ್ರು ಏನಿರ್ತಾರೆ, ಇವರು ಟಿ ವಿ ಅವರು, ಅವರೆಲ್ಲ ಸುಮ್ಮನೆ ಹಂಗೆ ಮಾಡ್ತಾರೆ. ಬೆಂಗಳೂರಿಗೆ 50 ರೂಪಾಯಿ ಐತೆ, 100 ರೂಪಾಯಿ ಐತೆ, ಹಿಂಗೆ ಹಂಗೆ ಅಂತ ಮಾಡ್ತಾರೆ ಅಷ್ಟೇ. ನಮಗೆ ಯಾವತ್ತೂ ಸಿಗೋಲ್ಲ 50-60 ರೂಪಾಯಿ, ನಮ್ಗೆ ಸಿಗೋದೇ 20-30 ರೂಪಾಯಿ ಸರ್. ಮಾರೋರಂಗೆ ಥರ ಮಾಡ್ತಾರೆ ಅಷ್ಟೇ. ಕೆಲವು ರೈತರ ತೋಟಕ್ಕೆ ಬರ್ತಾರೆ ಟೊಮೊಟೊ ಅಂತಕ್ಕೆಲ್ಲ ವ್ಯಾಪಾರಸ್ಥರು, ನಮಗೆ ನಮ್ಮ ಅಂಗಡಿಗೆ ಬಿಡಪ್ಪ ಎಷ್ಟು ಅಂತ. ಈ ಥರ ಕ್ಯಾರೆಟ್ಗೆ ನಿಮ್ಮ ತೋಟಕ್ಕೆ ಬಂದು ನಮ್ಮ ಅಂಗಡಿಗೆ ಬಿಡಪ್ಪ ಎಷ್ಟು ಕ್ವಿಂಟಲ್ ಎಷ್ಟು ಇಲ್ಲ ಅಂತ ಏನು ಕೇಳೋ ವರ್ತಕರು ಏನಿಲ್ಲ? ಇಲ್ಲ ಸರ್, ಇಲ್ಲಿ ಕೇಳ್ಯಾರು ಯಾರಿಲ್ಲ ಸರ್. ನೀವೇ ಕಿತ್ತು ಮಾರ್ಕೆಟಿಗೆ ತಗೊಂಡೋಗ್ಬೇಕು? ನಾವೇ ತಗೊಂಡೋಗಿ ನಾವೇ ಮಾರ್ಬೇಕು. ಇಲ್ಲಿ ಬರ್ತಾರೆ, ಇಲ್ಲಿ ಲೋಕಲ್ ಸಂತಿಗಳಿಗೆ ಮಾರೋರು, ಅವರು 15 ಕೆ ಜಿ ಕೊಡು, 20 ಕೆ ಜಿ ಕೊಡು ಅಂತ. ಅವ್ರು ಕೀಳೋಕ್ಕಾಗಲ್ಲ, ಒಬ್ಬೊಬ್ರು ಕಿತ್ತು. ನಾವು ಏನಿದ್ರು ಬಳ್ಳಾರಿ ದುರ್ಗ ಬಿಡ್ತೀವಿ ಸರ್. 20-30 ಚೀಲ ಕಿತ್ತು ಮಾರನೇ ದಿವಸನೇ ಮಾರ್ಕೆಟಿಗೆ ತಲುಪಿಸ್ಬೇಕಾ ಅಥವಾ ಒಂದು ದಿವಸ ಲೇಟ್ ಆದರೆ ಏನಾದರೂ ಗುಣಮಟ್ಟ ಕಡಿಮೆ ಆಗಿ ರೇಟ್ ಕಡಿಮೆ ಆಗೋ ಸಾಧ್ಯತೆ ಇರುತ್ತಾ? ಇಲ್ಲ ಸರ್, ಇವತ್ತು ಕಿತ್ತದ್ದು ಇವತ್ತೇ ನೈಟ್ ತಗೊಂಡು ಹೋಗ್ಬೇಕು, ಬೆಳಿಗ್ಗೆ ಮಾರಬೇಕು. ಅದು ಇನ್ನೊಂದು ದಿನಕ್ಕೆ ಬರೋದಿಲ್ಲ ಸರ್. ಅವ್ರು ಸೇಫ್ಟಿ ಮಾಡ್ಕೊಬೋದು, ತಗೊಂಡು ಹೋದ್ಮಾರ ಸೇಫ್ಟಿ ಮಾಡ್ಕೋಬೇಕು. ನಮ್ದಾಗ ಒಂದೇ ದಿನ ಅಷ್ಟೇ ಸರ್. ಈ ಕ್ಯಾರೆಟ್ ಜೊತೆಗೆ ಬೀಟ್ರೋಟ್ ಬೆಳಿತೀವಿ ಅಂತಂದರೆ ಅದು ಎಷ್ಟು ವರ್ಷದಿಂದ ಬೆಳೀತಾ ಇದ್ರಿ? ಅದು ಸುಮಾರು 5-6 ವರ್ಷದಿಂದ ಬೆಳೀತಾ ಇದ್ದೀವಿ. ಕ್ಯಾರೆಟ್ ಲಾಭದಾಯಕನ ಬೀಟ್ರೋಟ್ ಲಾಭದಾಯಕ ಅಂತೀರಾ? ಎರಡು ಪರವಾಗಿಲ್ಲ ಸರ್. ಬೀಟ್ರೋಟೆ ಸ್ವಲ್ಪ ಲೇಬರ್ ಕಮ್ಮಿ ತಗಂತೆ, ಕ್ಯಾರೆಟು ಸ್ವಲ್ಪ ಲೇಬರ್ ಜಾಸ್ತಿ ಬೇಕು. ಬೀಟ್ರೋಟು 60 ದಿನಕ್ಕೆ ಬರುತ್ತೆ ಸರ್, ಕ್ಯಾರೆಟು 90 ದಿನ ಬೇಕು. ಯಾವುದು ಚೆನ್ನಾಗಿ ಇಳುವರಿ ಬರುತ್ತೆ ನಿಮ್ಮ ಜಮೀನಲ್ಲಿ? ಕ್ಯಾರೆಟ್ ಚೆನ್ನಾಗಿ ಇಳುವರಿ ಬರುತ್ತೆ, ಬೀಟ್ರೋಟ್ ಕಮ್ಮಿ ಬರುತ್ತೆ ಸರ್. ಬೀಟ್ರೋಟು ಒಂದು ಎಕ್ರಿಗೆ ಬಂದು 120-150 ಚೀಲ ಆಗ್ಬೋದು. ಇದು ಕ್ಯಾರೆಟ್ ಬಂದು ಒಂದು 250 ಚೀಲ ಆಗುತ್ತೆ. ಬೀಟ್ರೋಟ್ಗೆ ಏನು ರೇಟ್ ಸಿಗುತ್ತೆ? ಬೀಟ್ರೋಟ್ ಅದು ಅಷ್ಟೇ, ಅದು ಒಂದು 10 ರೂಪಾಯಿ, 12-15 ಅಷ್ಟೇ. ಕ್ಯಾರೆಟೇ ಸ್ವಲ್ಪ ಮೇಲು. ಕ್ಯಾರೆಟ್ ಆದರೂ ಪ್ರತಿಯೊಬ್ಬ ಜನ ಬೇಕೇ ಬೇಕು, ತಿಂತಾರೆ. ಬೀಟ್ರೋಟ್ ಅಷ್ಟು ಜನ ಲೈಕ್ ಮಾಡಲ್ಲ, ಕ್ಯಾರೆಟೇ ಸ್ವಲ್ಪ ಮೇಲೆ ಸರ್. ಈ ಟೊಮೊಟೊ, ಹೀರೆಕಾಯಿ, ಬದನೆಕಾಯಿ, ಮೆಣಸಿನ್ಕಾಯಿ ಥರದ ಬೆಳೆಗಳೇನು ಬೆಳೀತಿಲ್ಲ? ಇಲ್ಲ ಸರ್, ಮನೆಗೆ ಎಷ್ಟು ಬೇಕಷ್ಟು ಹಾಕೊಳ್ತೀವಿ, ಇವೇ ಜಾಸ್ತಿ ನಾವು ಬೆಳೆಯೋದು. ಇವನ್ನ ಮಾರಾಟ ಮಾಡಿದ್ರೆ ಸಾಕಷ್ಟು ಲಾಭ ಬರುತ್ತೆ? ಈಗೆಲ್ಲ 80 ರೂಪಾಯಿ ಕೆ ಜಿ, 100 ರೂಪಾಯಿ ಕೆ ಜಿ ಟೊಮೊಟೊ ಇದೆ ಅಂತ ಹೇಳ್ತಾರೆ. ಮಳೆ ಬಂದು ಈ ಸರಿ ಎಲ್ಲ ಕಡೆ ಹೋಗೈತೆ ಸರ್, ಹಂಗಾಗಿ ಈಗ ರೇಟ್ ಆಗೈತೆ. ಅಷ್ಟೇ ಜನ ಎಲ್ಲ ಜನ ಎಲ್ಲ ಪ್ರತಿಯೊಬ್ಬರು ಬೆಳೆಯೋದ್ರಾಗೆ ಇದ್ದಾರೆ. ಯಾವಾಗೋ ಒಂದು ಟೈಮ್ ಮಳೆ ಬೆಳೆದಾಗ ಎಲ್ಲ ಕೆಟ್ಟ ಹೋಗಿರುತ್ತಲ್ಲ, ಅವಾಗ ರೇಟ್ ಆಗುತ್ತೆ. ಅಷ್ಟು ಬಿಟ್ಟರೆ ರೇಟ್ ಹಾಕಿ ಸಾಧ್ಯನೇ ಇಲ್ಲ. ಈರುಳ್ಳಿ ಬೇರೆ ಬೆಳೆಗಳೇನು ಬೆಳೀತಾ ಇಲ್ಲ? ಈರುಳ್ಳಿ ಹಾಕಿದ್ದೀವಿ ಸರ್ ನಾವು, ಈಗ ಈ ವರ್ಷ ಹಾಕಿದ್ದೀವಿ ಈರುಳ್ಳಿ. ಒಂದು ಎಕರೆ ಈರುಳ್ಳಿ ಹಾಕಿದ್ದೆ, ಒಂದು ಎಕರೆ ಕ್ಯಾರೆಟ್ ಹಾಕಿದ್ದೆ, ಒಂದು ಎಕರೆ ಬೀಟ್ರೋಟ್ ಹಾಕಿದ್ದೆ. ಈರುಳ್ಳಿ ರೇಟ್ ಕೊಟ್ಬಿಡ್ತು ಸರ್. ಸಣ್ಣ ಗಡ್ಡೆ ಬಂತು, ರೇಟು 200-300 ರೂಪಾಯಿ ಚೀಲ ಆಯಿತು ಕ್ವಿಂಟಲು. ಬೆಂಗಳೂರಲ್ಲಿ ರೇಟ್ ಆಗಲ್ಲ, ನಮಗೆ ಲೇಬರಿಗೆ ಆಗಲ್ಲ ಅಂತೇಳಿ ನಾನು ಸುಮ್ಮನೆ ಊರಿನ ಜನಕ್ಕೆ ಕಿತ್ಕೊಂಡು ಹೋಗಕ್ಕೆ ಬಿಟ್ಬಿಟ್ಟೆ ಸರ್, ಫ್ರೀ ಬಿಟ್ಬಿಟ್ಟೆ. ಆ ಸಮಸ್ಯೆನೇ ಬೇಡ, ಇಲ್ಲಿಗೆ ಲಾಸ್ ಆಗಿನಿ, ಮತ್ತೆ ಇನ್ನೂ ಲಾಸ್ ಆಗೋದು ಬೇಡ ಅಂತ ಸುಮ್ಮನೆ ಬಿಟ್ಟೆ ಸರ್. ಈ ತರಕಾರಿ ಜೊತೆಗೆ ಸೊಪ್ಪು ಬೆಳೆದ್ರೆ ಲಾಭದಾಯಕ ಆಗ್ತಾರೆ? ನೀವೇನು ಸೊಪ್ಪು ಬೆಳಿಬೇಕಂತೇನು ಆಸಕ್ತಿ ಬರಲಿಲ್ಲ? ಸೊಪ್ಪು ಇಲ್ಲ ಸರ್, ಜನ ಭಾಳ ಬೇಕು. ನಾವಿರೋರು 2-3 ದಿನ ಕರಿಬೇಕಾ, ಕೂಲಿಯರ್ ಲೇಬರ್ ಸಿಗಲ್ಲ. ಹಂಗಾಗಿ ಒಂದೇಟೆ ಬಂದರೆ ಬರ್ತಾರೆ. ಈ ಕ್ಯಾರೆಟು ಬೀಟ್ರೋಟ್ಗೆ ಆದರೆ ದಿನ ಬರ್ತಾರೆ, ಬೇಕಾದ್ರೆ ಒಂದು 15-20 ದಿನ ಕೆಲಸ ಸಿಗುತ್ತೆ. ಕ್ಯಾರೆಟು ಬೀಟ್ರೋಟ್ ಲೇಬರ್ ಅಂದರೆ ಏ ಬರುತ್ತಪ್ಪ, ಅವ್ರದ್ದು ಒಂದು 8-10 ದಿನ ಕೆಲಸ ಐತಿ, ಹೋಗೋಣ ಅಂತ ಬರ್ತಾರೆ. ಈ ಸೊಪ್ಪು ತರಕಾರಿ ಅಂದರೆ 1-2 ಬೇಕು, ಬರೋದಿಲ್ಲ ಸರ್. ಹಂಗಾಗಿ ಜಾಸ್ತಿ ಬೆಳೆಯೋಕ್ಕೆ ಹೋಗಲ್ಲ, ಇವನ್ನೇ ಜಾಸ್ತಿ ಬೆಳೆಯೋದು, ಕ್ಯಾರೆಟು ಬೀಟ್ರೋಟ್. ಈ ತರಕಾರಿ ಥರನೇ ಪ್ರತಿ ದಿವಸ ದುಡ್ಡು ಬರೋದಂದ್ರೆ ಹೂವು ಬೆಳೀತಾರೆ ಸಾಕಷ್ಟು ಜನ ರೈತರು. ನೀವು ಹೂವು ಬೆಳಿಬೇಕಂತೇನು ಆಸಕ್ತಿ ಬರಲಿಲ್ಲ? ಇಲ್ಲ ಸರ್, ಒಬ್ಬೊಬ್ರಿಗೆ ಒಂದು ಹ್ಯಾಬಿಟ್ಸ್ ಇರುತ್ತೆ, ನಮಗಿದೇ ಇರೋದು. ಬರೀ ತರಕಾರಿನೇ ಬೆಳೀತಿರಲ್ಲ, ಈ ತೋಟಗಾರಿಕೆ ಬೆಳೆಗಳು, ಅಡಿಕೆ, ತೆಂಗು, ಮಾವು, ಸಪೋಟ, ದಾಳಿಂಬೆ, ಈ ಥರದ ಬೆಳೆಗಳು ಬೆಳಿಬೇಕಂತೇನು ಆಸಕ್ತಿ ಬರಲಿಲ್ಲ ಸರ್? ನಮಗೆ ಐತೆ ಸರ್. ಆದರೆ ಏನು ಮಾಡ್ತೀವಿ, ನಮ್ಮ ಏರಿಯಾದಲ್ಲಿ ಕೆರೆ ಬಾವಿಗೆ ನೀರುಗಳು ತುಂಬಲ್ಲ. ನಮ್ಮ ಏರಿಯಾದಾಗ ಒಂದು ವರ್ಷ ಮಳೆ ಬಂದರೆ ಒಂದು ವರ್ಷ ಮಳೆ ಬರಲ್ಲ. ಹಂಗಾಗಿ ನಾವು 3 ಒಂದು ಸಾರಿ ಬೆಳೆ ಇಡಂತಂದೇ ನೋಡ್ಕೊಂತೀವಿ ಅಷ್ಟೇ. ಅವು ಅಡಿಕೆಗೆ ಅಂದರೆ 5 ಬೇಕು, ನಮಗೆ ಬರೋದು 1 ನೀರು. ಆಮೇಲೆ ನಾವು ಇಕ್ಕಿ ಎಲ್ಲಿಗೆ ಹೋಗ್ಬೇಕು ಸರ್, ಭಾರಿ ಕಷ್ಟ ಆಗುತ್ತದೆ. ಅದಕ್ಕೆ ಇವನ್ನೇ ನೋಡ್ಕೊಂತಿದ್ದೀವಿ ನಾವು. ಈ ಕೃಷಿ ಜೊತೆಗೆ ಏನಾದರೂ ಉಪಕಸ್ಬೇಕು, ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಮೇಕೆ ಸಾಕಾಣಿಕೆ, ಹೈನುಗಾರಿಕೆ ಅಂತ ಮಾಡಿದ್ರೆ ಅದನ್ನು ಪ್ರತಿ ದಿವಸ ದುಡ್ಡು ಬರುತ್ತೆ, ಜೀವನಕ್ಕೆ ಅನುಕೂಲ ಆಗುತ್ತೆ ಅಂತಾರೆ. ನೀವೇನು ಈ ಥರ ಮಾಡ್ತಾ ಇಲ್ಲ? ನಾವು ಒಂದು ಹಸು ಐತೆ, ಒಂದು ಐತೆ, ಮನೆಗೆ ನೋಡ್ಕೊಂತಿದ್ವಿ ಖರ್ಚಿಗೆ. ಏನು ದೊಡ್ಡ ಪ್ರಮಾಣದ 4-5 ಹಸು ಕಟ್ಟಿ ಹೈನುಗಾರಿಕೆ ಮಾಡ್ಬೇಕಂತ ಏನು ಆಸಕ್ತಿ ಇಲ್ಲ? ಇಲ್ಲ ಸರ್, ಅಷ್ಟೊಂದೇನಿಲ್ಲ, ಒಂದು ಮಾತ್ರ ಐತೆ, ಅದನ್ನು ಮೇಂಟೈನ್ ಮಾಡ್ಕೊತಾ ಇದ್ವಿ. ಅದು ಪರವಾಗಿಲ್ಲ, ಅದು ಒಳ್ಳೆ ಲಾಭ ಐತೆ, ಅದರಲ್ಲಿ ಹಾಲು ಚೆನ್ನಾಗಿ ಸಿಗುತ್ತೆ, ಸ್ವಲ್ಪ ಡೈರಿಗೆ ಹಾಕ್ತಾ ಇದ್ವಿ, ಪರವಾಗಿಲ್ಲ ಸರ್. ಮುಂದಿನ ಏನೇನು ಬೆಳೆಗಳು ಬೆಳಿಬೇಕಂತ ಉದ್ದೇಶ ಇಟ್ಕೊಂಡಿದ್ರ? ಮುಂದೆ ನೋಡೋ ಸರ್, ಈಗ ಮಳೆ ನಮಗೆ ಈ ವರ್ಷ ಕಮ್ಮಿ, ಕೆರೆಗೆ ನೀರಿಲ್ಲ, ಈ ಕೆರೆ ನೀರಿಲ್ಲ ಅಂದ್ರೆ ಒಂದ್ ವರ್ಷ ಕಮ್ಮಿನೇ ನೀರು. ಆದಷ್ಟು ಮಾರ್ಚ್ ಜೂನ್ ಜುಲೈಗೆ ನೀರು ಕಡಿಮೆ ಆಗಿಬಿಡ್ತವೆ. ಹಂಗೆ ದೊಡ್ಡ ಬೆಳೆಗೆ ಇಕ್ಕಕ್ಕೆ ಹೋಗಲ್ಲ, ಅವು ಇವನ್ನೇ ಮೇಂಟೈನ್ ಮಾಡ್ತಾ ಇದ್ವಿ. ಈ ವರ್ಷ ಎಲ್ಲ ಸಾಕಷ್ಟು ಮಳೆ ಬಂತು ಅಂತಾರೆ, ನಿಮ್ಮ ತಾಲೂಕಲ್ಲಿ ಜಾಸ್ತಿ ಮಳೆ ಬರಲಿಲ್ಲ ಅಂತಾರೆ? ಇಲ್ಲ ಸರ್, ಈ ತುಂತುರು ಮಳೆ ಲೆಕ್ಕಲ್ಲ ನಮಗೆ. ಹಳ್ಳ ಕೆರೆ ಬಾವಿ ಇವೆಲ್ಲ ತುಂಬಿದ್ರೇ ನಮಗೆ ಮಳೆ. ಎಂಟು ದಿನಗಟ್ಟಲೆ ತುಂತುರು ಮಳೆ ಹಿಡಿದ್ರೆ ಮಳೆ ಎಲ್ಲ ಸರ್. ಇವಾಗ ಕೆರೆನೇ ತುಂಬಿಲ್ಲ, ಬಾವಿ ತುಂಬಿಲ್ಲ, ಹಳ್ಳದಾಗ ನೀರೇ ಹೋಗಿಲ್ಲ, ಹಂಗಾಗಿ ಬೆಳೆಯೋಕ್ಕಾಗಲ್ಲ ಈ ದೊಡ್ಡ ಬೆಳೆ. ಈಗ ಸಾಕಷ್ಟು ನಿಮ್ಮಂಥ ಯುವಕರು ಈ ಕೃಷಿ ಕಡೆಗೆ ಆಸಕ್ತಿ ತೋರಿಸೋದಿಲ್ಲ, ಈ ಕೃಷಿ ಏನಂತ ಲಾಭದಾಯಕ ಅಲ್ಲ ಅಂತ ಎಲ್ಲ ಕೃಷಿಯಿಂದ ಹಿಂದೆ ಸರಿತಾರೆ. ಅಂಥದ್ರಲ್ಲಿ ಈ ಕೃಷಿ ಬದುಕು ಮಾಡ್ತಾಯಿದ್ರೆ ಈ ಕೃಷಿ ಬದುಕು ಲಾಭ ಅನಿಸುತ್ತಾ? ಪರವಾಗಿಲ್ಲ ಸರ್, ಒಂದ್ಸರಿ ಅನಿಸುತ್ತೆ, ಒಂದ್ಸರಿ ಸವಸನೆ ಬೇಡ, ಎಲ್ಲನೂ ಹೋಗಿಬಿಡೋಣಪ್ಪ ಬೆಂಗಳೂರಿಗೆ, ಹೆಂಗ ಕೂಲಿ ನಾಲಿ ಮಾಡ್ಕೊಂತಿಮ್ಮನೆ ಈ ಕಷ್ಟ ಬೇಡಪ್ಪ ಅನಿಸುತ್ತೆ. ಆದರೆ ಬಿಟ್ಟು ಹೋಗೋಕ್ಕಾಗಲ್ಲ, ಎಲ್ಲ ಕಟ್ಕೊಂಡಿರ್ತೀವ, ಹಿಂಗೆ ಧೈರ್ಯ ಮಾಡ್ಕೊಂಡು ಸುಮ್ಮನೆ ಇರ್ತೀವಿ ಅಷ್ಟೇ. ಕೃಷಿ ಬದುಕಾಗಿದ್ದು ಸಂತೋಷ ನೆಮ್ಮದಿ ತಂದುಕೊಟ್ಟಾಯ್ತಾ? ಪರವಾಗಿಲ್ಲ ಸರ್, ಒಂದು ಹೇಳ್ತೀವಲ್ಲ, ಒಂದೊಂದ್ಸರಿ ಪರವಾಗಿಲ್ಲ, ಫಲ ಸಿಕ್ಕದೆ ಖುಷಿ ಇರ್ತೀವಿ, ಫಲ ಸಿಗಲಿಲ್ಲ ಅಂದರೂ ಕಷ್ಟದಾಗಿರ್ತೀವಿ. ಅವಾಗ ಹಂಗೆ ದೇವ್ರಿಗೆ ಮುಂದೆ ಆದರೂ ಕೊಡ್ತಾನಾ ಅದು ನೋಡೋಣ ಅಂತ ಹಂಗೆ ಅನುಭವಿಸ್ತಾ ಇದ್ದೀವಿ ಅಷ್ಟೇ. ಭಾಳ ಸಂತೋಷ ರಮೇಶ್ ಅವರ, ಇದುವರೆಗೂ ನಿಮ್ಮ ಈ ತರಕಾರಿ ಕೃಷಿಯಲ್ಲಿನ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚ್ಕೊಂಡ್ರಿ. ಇದೇ ರೀತಿ ಕೃಷಿ ಬದುಕಲ್ಲಿ ಇನ್ನೂ ಹೆಚ್ಚಿನ ಯಶಸ್ಸುಗಳಂತ ಹಾರೈಸ್ತೀವಿ. ಧನ್ಯವಾದಗಳು, ನಮಸ್ಕಾರ. ನಮಸ್ಕಾರ. ಇದುವರೆಗೆ ಕ್ಯಾರೆಟ್ ಮತ್ತು ಬೀಟ್ರೂಟ್ ಕೃಷಿಯ ಅನುಭವಗಳ ಕುರಿತು ಮೊಳಕಾಲ್ಮೂರು ತಾಲೂಕು ಉಡೇವು ಗ್ರಾಮದ ಕೃಷಿಕ ಕೆ ರಮೇಶ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಜಗದೀಶ್ ಗೋಪನಹಳ್ಳಿ. ಆತ್ಮನಿರ್ಭರ್ ಕಿಸಾನ್ ಭಾರತ್ ಕಿಶಾನ್ ಉತ್ಪಾದನ್ ಮೇ ಆತ್ಮನಿರ್ಭರ್ ಹೋನೆ ಕೆ ಸಾಥ್ ಸಾಥ್ ಫಸಲ್ ಕಿ ಕಟಾಯಿ ಕೆ ಉಪರಾಂತ್ ಉಪಜ್ ಕಿ ಹಾನಿ ಕೋ ರೋಕ್ನೆ, ಗ್ರಾಮೀಣ ಕ್ಷೇತ್ರೋ ಮೇ ರೋಜ್ಗಾರ್ ಸೃಜನ್ ಕರ್ನೆ ಔರ್ ಬೀಜ್ ಸೆ ಬಾಜಾರ್ ತಕ್ ಕೆ ವಿಷನ್ ಕೋ ಮಜಬೂತಿ ದೇನೆ ಕೆ ಉದ್ದೇಶ ಸೆ ಏಕ್ ವರ್ಷ ಪೂರ್ವ ಮಾನನೀಯ ಪ್ರಧಾನ ಮಂತ್ರಿ ಶ್ರೀ ನರೇಂದ್ರ ಮೋದಿ ಜಿ ನೆ ಏಕ್ ಮಹತ್ವಾಕಾಂಕ್ಷಿ ಕೇಂದ್ರೀಯ ಯೋಜನಾ ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಕಿ ಶುರುವಾತ್ ಕಿ. ಇಸ್ ಆಧುನಿಕ ಇನ್ಫ್ರಾಸ್ಟ್ರಕ್ಚರ್ ಸೆ ಕೃಷಿ ಆಧಾರಿತ ಉದ್ಯೋಗ ಲಗಾನೆ ಮೇ ಏಕ್ ಬಹುತ್ ಬಡ ಬದಲಾವ್ ಆಯೇಗಾ ಔರ್ ಬಹುತ್ ಬಡಿ ಗತಿ ಆಯೇಗಿ. ಸಾಥಿಯೋ, ಅಬ್ ಹಮ್ ಉಸ್ ಸ್ಥಿತಿ ಕಿ ತರಫ್ ಬಡ್ ರಹೆ ಹೈನ್ ಜಹಾಂ ಗಾಂವ್ ಕೆ ಕೃಷಿ ಉದ್ಯೋಗೋ ಸೆ ಫೂಡ್ ಆಧಾರಿತ ಉತ್ಪಾದ ಶಹರ್ ಜಾಯೆಂಗೆ ಔರ್ ಯಹಿ ತೋ ಆತ್ಮನಿರ್ಭರ ಭಾರತ್ ಅಭಿಯಾನ ಕಾ ಸಂಕಲ್ಪ ಹೈ. ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಸೆ ಪಾತ್ರ ಲಾಭಾರ್ಥಿ ಗೋದಾಮೋ ಕಾ ನಿರ್ಮಾಣ ಕರ್ ಸಕ್ತೆ ಹೈನ್. ಛಟಾಯಿ ಯಾ ಗ್ರೇಡಿಂಗ್ ಇಕಾಯಿ, ಪ್ಯಾಕಿಂಗ್ ಹೌಸ್, ಸಪ್ಲೈ ಚೇನ್ ಔರ್ ಕೋಲ್ಡ್ ಚೇನ್ ಜೆಸಿ ಸುವಿಧಾಯೆ ಯಾ ಫಿರ್ ಪ್ರಾಥಮಿಕ ಕೃಷಿ ಪ್ರಸಂಸ್ಕರಣ ಕೇಂದ್ರ ಕಿ ಸ್ಥಾಪನಾ ಕರ್ ಸಕ್ತೆ ಹೈನ್. ಇಸ್ ಯೋಜನಾ ಕೆ ತಹತ್ ಪಾತ್ರ ಲಾಭಾರ್ಥಿಯೋ ಕೋ 2 ಕರೋಡ್ ರೂಪಾಯಿ ತಕ್ ಕೆ ಋಣ ಪರ್ ಅಧಿಕತಮ್ 7 ವರ್ಷ ಕೆ ಲಿಯೆ ಬ್ಯಾಜ್ ಮೇ 3% ತಕ್ ಕಿ ಛೂಟ್ ದಿ ಜಾ ರಹಿ ಹೈ. ಋಣ ಪುನರ್ಭುಕ್ತಾನ್ ಕೆ ಲಿಯೆ 6 ಮಹೀನೆ ಸೆ 2 ವರ್ಷ ತಕ್ ಮೊರಟೋರಿಯಂ ಕಿ ಸುವಿಧಾ ಭೀ ಉಪಲಬ್ಧ ಹೈ. ಇಸ್ ಯೋಜನಾ ನೆ ಅಬ್ ತಕ್ ಸಫಲತಾ ಕಿ ಕೈ ಮಿಸಾಲೆ ಕಾಯಂ ಕಿ ಹೈ. ಜೆಸೆ ಕಿ ಮಧ್ಯ ಪ್ರದೇಶ ಕೆ ಲಾಭಾರ್ಥಿ ಶ್ರೀ ವಿಪಿನ್ ತ್ರಿಪಾಠಿ ನೆ ಅಗ್ರಿಕಲ್ಚರ್ ವೇಸ್ಟ್ ಸೆ ಬಯೋಫ್ಯೂಲ್ ಬನಾನೆ ಕಾ ಇನ್ನೋವೇಟಿವ್ ಪ್ರೈಮರಿ ಪ್ರೊಸೆಸಿಂಗ್ ಸೆಂಟರ್ ಲಗಾಯಾ ಹೈ. ಲೋನ್ ಮಿಲ್ನೆ ಕಿ ವಜಹ ಸೆ ಹಮ್ ಸಮಯ ಪರ್ ಸಾರಿ ಮಶೀನೋ ಕಾ ಪ್ರೊಕ್ಯೂರ್ಮೆಂಟ್ ಔರ್ ಸಾರಾ ಸಿವಿಲ್ ವರ್ಕ್ ಟೈಮ್ ಪೆ ಕರ್ವಾ ಪಾಯೆ ಜಿಸ್ಸೆ ಯೇ ಪ್ರೊಜೆಕ್ಟ್ ಕೋ ಲಗಾನಾ ಸಂಭವ ಹೋ ಪಾಯೆ. ರಾಜಸ್ಥಾನ ಕೆ ಲಾಭಾರ್ಥಿ ಶ್ರೀ ಯಶ್ ವರ್ಧನ್ ಮುಂಧ್ರಾ ನೆ ಸಾರ್ಟಿಂಗ್ ಅಂಡ್ ಗ್ರೇಡಿಂಗ್ ಯೂನಿಟ್ ಲಗಾಕರ್ ರೋಜ್ಗಾರ್ ಕೆ ಅವಸರ ಪೈದಾ ಕಿಯೆ ಹೈ. ಕರ್ನಾಟಕ ಕಿ ಮಹಿಳಾ ಉದ್ಯಮಿ ಶ್ರೀಮತಿ ಮಮತಾ ವಿ ನೆ ಪ್ರೈಮರಿ ಪ್ರೊಸೆಸಿಂಗ್ ಸೆಂಟರ್ ಲಗಾಕರ್ ಪ್ರಗತಿ ಕಿ ನೈ ರಾಹ ಚುನಿ ಹೈ. ಸಣ್ಣ ಪುಟ್ಟ ಉದ್ಯಮಿಗಳನ್ನ ಮತ್ತಷ್ಟು ಅಗ್ರಿಕಲ್ಚರ್ ಅಲ್ಲಿ ಹೆಚ್ಚು ನಾವು ಇನ್ನಷ್ಟು ಸಾಧನೆ ಮಾಡಲಿಕ್ಕೆ ಕಾರಣಕಾರಕವಾದಂತಹ ಈ ಅಗ್ರಿಕಲ್ಚರಲ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಇಂದ ನಮ್ಮ ಇನ್ನಷ್ಟು ಯೋಜನೆಗಳು ಆಯೋಜನೆಗಳು ಉತ್ತಮಗೊಂಡಿದೆ. ರಾಜಸ್ಥಾನ ಕೆ ಲಾಭಾರ್ಥಿ ಶ್ರೀ ದಿನೇಶ್ ಭಟ್ಟರ್ ನೆ ಜೀರೆ ಕಿ ಪ್ರೊಸೆಸಿಂಗ್ ಯೂನಿಟ್ ಲಗಾಕರ್ ಆಸ್ ಪಾಸ್ ಕೆ ಗ್ರಾಮೀಣೋ ಕೋ ಆತ್ಮ ನಿರ್ಭರತಾ ಪ್ರದಾನ್ ಕಿ ಹೈ. ಮಹಾರಾಷ್ಟ್ರ ಕೆ ಲಾಭಾರ್ಥಿ ಶ್ರೀ ಅನೂಪ್ ಕುಮಾರ್ ಮೊಹತಾ ನೆ ವೇರ್ ಹೌಸ್ ಬನಾಕರ್ ಅನ್ನ ಭಂಡಾರಣ ಕೋ ಸುನಿಶ್ಚಿತ್ ಕಿಯಾ ಹೈ. ಆಜ್ ದೇಶ್ ಕೆ ಕೋನೆ ಕೋನೆ ಸೆ ಕಿಸಾನ್ ಕೃಷಿ ಉದ್ಯಮಿ ಕಿಸಾನ್ ಉತ್ಪಾದಕ ಸಂಘ ಪ್ರಾಥಮಿಕ ಕೃಷಿ ಸಹಕಾರಿ ಸಮಿತಿಯಾ ಸ್ವಯಂ ಸಹಾಯತಾ ಸಮೂಹ ಔರ್ ಕೃಷಿ ಉಪಜ್ ಮಂಡಿಯಾ ಇಸ್ ಯೋಜನಾ ಕಾ ಲಾಭ ಉಠಾ ರಹೆ ಹೈ. ನೀವು ಹೊಸ ಆರಂಭವನ್ನ ಹೊಂದಲು ಯೋಚನೆ ಮಾಡ್ತಿದ್ದೀರಾ? ನಿಮ್ಮ ಆರಂಭವನ್ನ ಉತ್ತಮಗೊಳಿಸಲು ಮನಪುರಂ ಫಿನಾನ್ಸ್ ತಿಂಗಳಿಗೆ ಕೇವಲ 57 ಪೈಸೆಗೆ ಚಿನ್ನದ ಸಾಲವನ್ನ ನೀಡುತ್ತಿದೆ. ಮನಪುರಂ ಫಿನಾನ್ಸ್ ಜೀವನವನ್ನ ಸುಲಭಗೊಳಿಸಿ. ಹೆಚ್ಚಿನ ವಿವರಗಳಿಗಾಗಿ ಇಂದೇ ನಿಮ್ಮ ಹತ್ತಿರದ ಮನಪುರಂ ಶಾಖೆಗೆ ಭೇಟಿ ನೀಡಿ ಅಥವಾ ಕಾಲ್ 1800-420-2233. ಆಂಟಿ, ABARK ಕಾರ್ಡ್ ಇದ್ರೆ ಸರ್ಕಾರದಿಂದ ಉಚಿತವಾಗಿ ಚಿಕಿತ್ಸೆ ಸಿಗುತ್ತಂತೆ. ಎಲ್ಲಿ ಮಾಡಿಸ್ಬೇಕು ಕಾರ್ಡು? ಹೌದು ಪುಟ್ಟಿ, ಜಿಲ್ಲಾಸ್ಪತ್ರೆ ಸೇರಿದಂತೆ ಒಟ್ಟು 843 ಸರ್ಕಾರಿ ಆಸ್ಪತ್ರೆಗಳಲ್ಲಿ ಬ್ಯಾಂಗ್ಳೂರ್ 1, ಕರ್ನಾಟಕ 1, ಬಾಪೂಜಿ ಸೇವಾ ಕೇಂದ್ರ, ಸೇವಾ ಸಿಂಧು ಮತ್ತಿತರೆ ಸಾಮಾನ್ಯ ಸೇವಾ ಕೇಂದ್ರಗಳಲ್ಲಿ ABARK ಕಾರ್ಡ್ ಮಾಡಿಸಬಹುದು. ಯಾವಾಗ ಬೇಕಾದ್ರೂ ಮಾಡಿಸಬಹುದಾ ಅಂಟಿ? ಸಾಮಾನ್ಯವಾಗಿ ಕಚೇರಿ ಸಮಯದಲ್ಲಿ, ವೈದ್ಯಕೀಯ ತುರ್ತು ಸಂದರ್ಭದಲ್ಲಿ, ಎಲ್ಲಾ ವೇಳೆಯಲ್ಲೂ ಸರ್ಕಾರಿ ಆಸ್ಪತ್ರೆಗಳಲ್ಲಿ ABARK ಕಾರ್ಡ್ ಮಾಡಿಸಬಹುದು. ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಕರುನಾಡ ಜನತೆಯ ಆರೋಗ್ಯ ರಕ್ಷಕ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಇನ್ನು ಮುಂದೆ ಕೆ ಯುವರಾಜ್ ಮತ್ತು ಸಂಗೀತ ಕಟ್ಟಿ ಹಾಡಿರುವ ಜನಪದ ಗೀತೆ. ಹೊಲದ ಕಡ್ಡಿ ಕಡಿಬೇಕ, ಮಡ್ಡಿ ಮುಡಿಬೇಕ. ಬಸವಣ್ಣನ ದಯದಿಂದ ಹೊಸ ಹೊಲ ಮಾಡಬೇಕ. ಬಸವಣ್ಣನ ದಯದಿಂದ ಹೊಸ ಹೊಲ ಮಾಡಬೇಕ. ಹೊಸ ಹೊಲದ ಕಡ್ಡಿ ಕಡಿಬೇಕ, ಮಟ್ಟಿ ಮುಡಿಬೇಕ. ನೋಡಿ ಹರಗಬೇಕ, ಹಸಿ ನೋಡಿ ಬಿತ್ತಬೇಕ. ಅದ ನೋಡಿ ಹರಗಬೇಕ, ಹಸಿ ನೋಡಿ ಬಿತ್ತಬೇಕ. ಮುತ್ತಿನ ಕೂರಿಗಿ ಕಟ್ಟಬೇಕ, ಬೀಜ ಬಿಡಬೇಕ. ಮುತ್ತಿನ ಕೂರಿಗಿ ಕಟ್ಟಬೇಕ, ಬೀಜ ಬಿಡಬೇಕ. ಬಸವಣ್ಣನ ದಯದಿಂದ ಹೊಸ ಹೊಲ ಮಾಡಬೇಕ. ಹೊಸ ಹೊಲದ ಕಡ್ಡಿ ಕಡಿಬೇಕ, ಮಟ್ಟಿ ಮುಡಿಬೇಕ.